ಭೂ ದಾಖಲೆಗಳ ನಿರ್ವಹಣೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ. ಬದುಕು ನೀ ಬದುಕು ಅನ್ನದಾತ ಬದುಕು, ಇದು ನೀ ಕೊಟ್ಟ ಬದುಕು. ಕೇಳಿ ಕಾರ್ಯಕ್ರಮ ಭೂಮಿ ಬದುಕು. ಕೇಳುಗರಿಗೆಲ್ಲ ನಮಸ್ಕಾರ. ಭೂಮಿ ಬದುಕು ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾಕೃತಿಕ ವಿಕೋಪಗಳು ಹಾಗೂ ಪರಿಹಾರ ಕಾರ್ಯಕ್ರಮಗಳು, ಈ ಕುರಿತು ನಿವೃತ್ತ ತಹಶೀಲ್ದಾರ್ ಶ್ರೀಕಂಠಮೂರ್ತಿ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಶ್ರೀಕಂಠಮೂರ್ತಿಗಳೇ ನಮಸ್ಕಾರ. ನಮಸ್ಕಾರ. ತಾವು ಇವತ್ತಿನ ದಿವಸ ಪ್ರಾಕೃತಿಕ ವಿಕೋಪಗಳು ಮತ್ತೆ ಇದಕ್ಕೆ ಸರ್ಕಾರದ ಪರಿಹಾರ ಕಾರ್ಯಕ್ರಮಗಳು, ಈ ವಿಚಾರ ಕುರಿತಂತೆ ವಿವರವಾಗಿ ಮಾಹಿತಿಯನ್ನ ಮಾಡಿಕೊಡಿ. ಯಾಕೆಂದ್ರೆ ಈಗ ಪ್ರವಾಹಗಳು ಹೊಸದಲ್ಲ, ಬರಾನೂ ಹೊಸದಲ್ಲ. ಇಲ್ಲ, ಒಂದು ವರ್ಷ ಬರ ಬರುತ್ತೆ, ಇನ್ನೊಂದು ವರ್ಷ ಪ್ರವಾಹ ಬಂದು ಸಮಸ್ಯೆನ ಉಂಟು ಮಾಡುತ್ತೆ. ಅಂತ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶದ ಜನ, ವಿಶೇಷವಾಗಿ ರೈತರು ಬಹಳ ಕಂಗಾಲಾಗ್ತಾರೆ. ಏನಿದು ಪ್ರಾಕೃತಿಕ ವಿಕೋಪ ಅಂದ್ರೆ, ಯಾವ ಸಂದರ್ಭದಲ್ಲಿ ಸರ್ಕಾರದ ಪರಿಹಾರದ ಕ್ರಮಗಳೇನಿರುತ್ತೆ, ಯಾವ ರೀತಿ ರೈತರು ಇದರ ಲಾಭವನ್ನ ಪಡೆದುಕೋಬಹುದು, ವಿವರವಾಗಿ ಮಾಹಿತಿ ನೀಡಿ ಸರ್. ಸಂತೋಷ, ಮೊದಲನೇದಾಗಿ ನಮಸ್ಕಾರಗಳು. ನಮ್ಮ ಭಾರತ ದೇಶದಲ್ಲಿ, ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಪ್ರವಾಹದಿಂದ ಅತಿವೃಷ್ಟಿ ಮೂಲಕ ಸಾರ್ವಜನಿಕರ ಆಸ್ತಿಪಾಸ್ತಿ ನಷ್ಟ. ಈ ಕಡೆ ದಕ್ಷಿಣ ಭಾರತದ ವ್ಯಾಪ್ತಿಗೆ ಬಂದರೆ ಹೆಚ್ಚಿನ ಮಟ್ಟದಲ್ಲಿ ಅನಾವೃಷ್ಟಿ ಅಂದರೆ ಬರ, ಮಳೆ ಬರದೆ ಕ್ಷಾಮದಿಂದ ಬೆಳೆ ನಷ್ಟ, ಜಾನ ಜಾನುವಾರುಗಳಿಗೆ ಮೇವಿಲ್ಲ, ಕುಡಿಯೋ ನೀರಿಲ್ಲ. ಹೀಗಾಗಿ ಭಾರತದಲ್ಲಿ ನೈಸರ್ಗಿಕವಾಗಿ ವಿಕೋಪಗಳು ಪ್ರತಿ ವರ್ಷ ಹಂತ ಹಂತವಾಗಿ ಮುಂದುವರಿತಾ ಇರುತ್ತೆ. ಇದಲ್ಲದೆ ಮಾನವ ನಿರ್ಮಿತ ವಿಕೋಪಗಳು ಹೆಚ್ಚಿಗಾಗಿರುತ್ತೆ. ಅಂದರೆ ನಮ್ಮ ನೈಸರ್ಗಿಕ ವಿಕೋಪ ಅಂದರೆ ಕ್ಷಾಮ ಅಂದರೆ ಬರಗಾಲ, ಅನಾವೃಷ್ಟಿ, ಪ್ರವಾಹ, ಅತಿವೃಷ್ಟಿ. ಆ ಪ್ರವಾಹದ ಜೊತೆಗೆ ಬಿರುಗಾಳಿ, ಚಂಡಮಾರುತ, ಭೂಕುಸಿತ, ಭೂಕಂಪನ. ಇದು ನಮ್ಮ ದೇಶದಲ್ಲಿ ಕಡಿಮೆ ಆದರೂ ಕೂಡ ಇತ್ತೀಚಿನ ವರ್ಷಗಳಲ್ಲಿ ಸ್ವಲ್ಪ ಕಾಣ್ತಾ ಇದೆ. ನಾವು 2004 ಕಂಡ ಸುನಾಮಿ, ಅತಿ ಹೆಚ್ಚಿನ ಒಂದು ಸಮುದ್ರದ ಅಲೆಗಳು ಮತ್ತು ಪ್ರವಾಹದ ಮೂಲಕ, ಮತ್ತೆ ಜ್ವಾಲಾಮುಖಿಗಳು ಕೂಡ ನೈಸರ್ಗಿಕ ವಿಕೋಪಕ್ಕೆ ಸೇರುತ್ತೆ. ಮತ್ತು ನಮ್ಮ ದೇಶದಲ್ಲಿ ಅದು ಕಡಿಮೆ. ಇದರ ಜೊತೆಗೆ ಮಾನವ ನಿರ್ಮಿತ ವಿಕೋಪಗಳು ಅಂದರೆ ಹೆಚ್ಚಾಗಿ ಕಂಡುಬರೋದು ಅಗ್ನಿ ಆಕಸ್ಮಿಕಗಳು, ಮತ್ತೆ ಈ ಕಾರ್ಖಾನೆಗಳು ಮತ್ತು ರಾಸಾಯನಿಕ ವಸ್ತುಗಳಿಂದ ವಿಷ ಅನಿಲ ಸೋರಿಕೆ, ಹೆಚ್ಚಿನ ಮಟ್ಟದಲ್ಲಿ ರಸ್ತೆ ಅಪಘಾತಗಳು, ಮತ್ತೆ ಇತ್ತೀಚಿನ ದಿನಗಳಲ್ಲಿ ಕಂಡುವ ಕಟ್ಟಡದ ಕುಸಿತಗಳು, ಬೃಹತ್ ಕಟ್ಟಡದ ಕುಸಿತಗಳಿಂದ ವ್ಯಕ್ತಿಗತವಾಗಿ ಪ್ರಾಣಹಾನಿ, ಅಪಾರ ಆಸ್ತಿಪಾಸ್ತಿ ಹಾನಿ, ಮತ್ತೆ ಈ ನೈಸರ್ಗಿಕ ವಿಕೋಪಗಳಿಂದ ವೈಯಕ್ತಿಕವಾಗಿ ಜನರ ಒಂದು ಜೀವನದ ಮೇಲೆ ಪ್ರಾಣಹಾನಿ, ಆಸ್ತಿಪಾಸ್ತಿ ಹಾನಿ ಹೊಂದಿದ್ದಕ್ಕೆ ಸಾರ್ವಜನಿಕ ವಲಯದಲ್ಲೂ ಕೂಡ ಸಾರ್ವಜನಿಕ ಆಸ್ತಿಗೆ ವಿಶೇಷವಾಗಿ ರಸ್ತೆ, ಸೇತುವೆಗಳು, ಸಂಪರ್ಕ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ ಇವೆಲ್ಲವೂ ಕೂಡ ವಿಶೇಷವಾದ ಒಂದು ದುರಂತ ಅಂತ ಹೇಳಿ ಅಪಾರ ಹಾನಿ ಬರ್ತಾ ಇದೆ. ಇವೆಲ್ಲರ ಸಂಕಷ್ಟಕ್ಕೆ ಸರ್ಕಾರ ಜನರಿಗೆ ಒಂದು ಆರ್ಥಿಕ ಮತ್ತು ಮಾನಸಿಕವಾದ ಒಂದು ಪ್ರೋತ್ಸಾಹ ಕೊಡಿ, ಅವರ ಒಂದು ಜೀವನವನ್ನ ಮತ್ತೆ ಸಾಮಾನ್ಯ ಸ್ಥಿತಿಗೆ ತರಲಿಕ್ಕೆ ಹಲವಾರು ಕಾರ್ಯಕ್ರಮಗಳನ್ನ ಅಥವಾ ಈ ಪರಿಹಾರ ಕಾಮಗಾರಿಗಳ ರೂಪದಲ್ಲಿ ಅವಕಾಶ ಮಾಡಿದೆ. ಮೊದಲನೇದಾಗಿ ನಾವು ನೈಸರ್ಗಿಕ ವಿಕೋಪಗಳಿಂದ ಸಾಮಾನ್ಯವಾಗಿ ಉಂಟಾಗುವ ಹಾನಿ ಅಥವಾ ನಷ್ಟ ಏನು ಅನ್ನೋದಾದ್ರೆ, ಮೊದಲನೇದಾಗಿ ಮಾನವನ ಜೀವಹಾನಿ ಅಥವಾ ಪ್ರಾಣಿಗಳ ಜೀವಹಾನಿ, ಎರಡನೇದು ಈ ಪ್ರವಾಹ ಅಥವಾ ಬರದಿಂದ ಸಾಂಕ್ರಾಮಿಕ ರೋಗಗಳ ಒಂದು ಹೆಚ್ಚಿನ ಬೆಳವಣಿಗೆ, ಮತ್ತೆ ಕೃಷಿ ಆಧಾರಿತ ದೇಶ ಆದ್ದರಿಂದ ಹೆಚ್ಚಿನ ಮಟ್ಟದಲ್ಲಿ ಬೆಳೆ ಹಾನಿ. ಇದು ಅತಿವೃಷ್ಟಿ ಆದರೂ ಅಷ್ಟೇ, ಅಂದರೆ ಪ್ರವಾಹದಿಂದ ಅಥವಾ ಮಳೆ ಬರದೆ ಅನಾವೃಷ್ಟಿ ಕ್ಷಾಮ ಆದರೂ ಕೂಡ ಬೆಳೆ ಒಣಗೋದು ಅಥವಾ ಬೆಳೆಯ ನೀರಿನ ಮುಳುಗಡೆಯಿಂದ ಇಳುವರಿಯ ಪ್ರಮಾಣದಲ್ಲಿ ಕುಸಿತ ಆಗಿ ರೈತ ವರ್ಗಕ್ಕೆ ಅವರು ಬೆಳೆದ ಬೆಳೆ ಪ್ರಾರಂಭದಲ್ಲಿ ಪಟ್ಟ ಒಂದು ಶ್ರಮಕ್ಕೆ ಬೆಳೆ ಕೈ ಸೇರದೆ ಆರ್ಥಿಕವಾಗೂ ನಷ್ಟ, ಮತ್ತೆ ಅವರಿಗೆ ಒಂದು ಸಾಮಾಜಿಕ ಅಭದ್ರತೆ ಉಂಟಾಗುತ್ತೆ. ಇನ್ನು ಸ್ವಲ್ಪ ತೀವ್ರ ರೀತಿಯಲ್ಲಿ ಆದರೆ ಮುಂದಿನ ವರ್ಷಗಳಲ್ಲಿ ಅವರಿಗೆ ಬೇಸಾಯಕ್ಕೆ ಅವಕಾಶವಿಲ್ಲದಂತೆ ಕೃಷಿ ಭೂಮಿಯ ಹಾನಿಯೂ ಕೂಡ ಸಾಧ್ಯತೆಯಾಗುತ್ತೆ. ಇದರ ಜೊತೆಗೆ ವಸತಿಗಳನ್ನು ಕಳ್ಕೊಳ್ತಾರೆ, ಮನೆಗಳು ಪ್ರವಾಹದಿಂದ ಕುಸಿದು ಹೋಗುತ್ತೆ, ಮನೆಯ ಗೃಹೋಪಯೋಗಿ ವಸ್ತುಗಳು ಪಾತ್ರೆ ಪದಾರ್ಥಗಳು, ಅವರ ಒಂದು ಜೀವನ ಅಗತ್ಯ ವಸ್ತುಗಳು, ಬಟ್ಟೆ ಬರಿಗಳು ಎಲ್ಲವೂ ಕೂಡ ಪ್ರವಾಹದಲ್ಲಿ ಕೊಚ್ಚಿ ಹೋಗುತ್ತೆ. ಎಷ್ಟು ಮಟ್ಟಿಗೆ ಅಂದರೆ ಅವರು ಆ ಒಂದು ಸಂದರ್ಭಗಳಲ್ಲಿ ಜೀವ ಉಳಿಸಿಕೊಳ್ಳಲಿಕ್ಕಾಗಿ ಹೆಣಗಾಡುವ ಪರಿಸ್ಥಿತಿ ಇರುತ್ತೆ. ಸೊ ಈ ಸಂದರ್ಭಗಳಲ್ಲಿ ಸರ್ಕಾರ ಕಡ್ಡಾಯವಾಗಿ ಅವರ ಒಂದು ನೆರವಿಗೆ ಮತ್ತು ಸಾಮಾಜಿಕವಾದ ಒಂದು ಹೊಣೆಗಾರಿಕೆಯನ್ನು ನಿಭಾಯಿಸುತ್ತೆ. ಸಾರ್ವಜನಿಕವಾಗಿ ಈ ಒಂದು ವಿಕೋಪಗಳಿಂದ ಉಂಟಾಗೋದಾದರೆ ಹೆಚ್ಚಾಗಿ ರಸ್ತೆ ಸಂಪರ್ಕ ಹೋಗುತ್ತೆ, ರಾಷ್ಟೀಯ, ರಾಜ್ಯ ಮತ್ತು ಜಿಲ್ಲಾ ರಸ್ತೆಗಳ ಸಂಪರ್ಕ ಕಡಿದು ಹೋಗುತ್ತೆ, ಸೇತುವೆಗಳ ಒಂದು ಮುಳುಗಡೆಯಾಗುತ್ತೆ, ಸಾರ್ವಜನಿಕ ಕಟ್ಟಡಗಳು ಕೂಡ ಎಲ್ಲ ಅವ್ಯವಸ್ಥಿತವಾಗಿ ಅದರ ಒಂದು ಭದ್ರತೆಗೆ ಹಾನಿಯಾಗುತ್ತೆ. ಅಂಡ್ ನ್ಯಾಚುರಲಿ ಸಾಧಾರಣವಾಗಿ ವಿದ್ಯುತ್ ಸಂಪರ್ಕ ಹೋಗುತ್ತೆ, ದೂರವಾಣಿ ಸಂಪರ್ಕಗಳು ಹೋಗುತ್ತೆ, ಪ್ರವಾಹದಿಂದ ಕೆರೆ ಕಟ್ಟೆಗಳು ಒಡೆದು ಹೋಗುತ್ತೆ, ಬೆಳೆ ಬೆಳೆದ ಜಮೀನಿನಲ್ಲಿ ಕೊಡಿ ಹರಿದು ನೀರಿನ ಒಂದು ಶೇಖರಣೆ ಆಗುತ್ತೆ. ಹೀಗಾಗಿ ಪ್ರವಾಹ ಅಥವಾ ವಿಕೋಪಗಳಿಂದ ಉಂಟಾಗುವ ಒಂದು ಈ ಹೆಚ್ಚಿನ ಹಾನಿ ಪ್ರಾಣಹಾನಿಯಾದಾಗ ಸರ್ಕಾರ ಅವರ ನೆರವಿಗೆ ಮೊದಲನೇದಾಗಿ ನಗದು ರೂಪದಲ್ಲಿ 4,000 ರೂಪಾಯಿಗಳನ್ನು ಮರಣ ಹೊಂದಿದ ವ್ಯಕ್ತಿಯ ಕುಟುಂಬದ ವಾರಸುದಾರರಿಗೆ ತತ್ಕ್ಷಣದಲ್ಲಿ, ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅಂದರೆ ಸರ್ಕಾರ ಒಟ್ಟಲ್ಲಿ ಕಡ್ಡಾಯವಾಗಿ ಅವರ ನೆರವಿಗೆ ಬರುವ ಒಂದು ಪ್ರಮಾಣದಲ್ಲಿ ನೇರವಾಗಿ ಸರ್ಕಾರದ ಕಂದಾಯ ಇಲಾಖೆ ಮೂಲಕ ಆ ಮರಣ ಹೊಂದಿದ ವ್ಯಕ್ತಿಯ ಕುಟುಂಬದವರಿಗೆ ಆರ್ಥಿಕ ನೆರವನ್ನು ಕೊಡುತ್ತೆ, 4,00,000 ರೂಗಳು. ಪ್ರಾಣಹಾನಿ ಆಗಲಿಲ್ಲ, ವಿಕಲತೆ ಉಂಟಾಯಿತು, ಪ್ರವಾಹದಿಂದ ಅವರು ಅಂಗಾಂಗಕ್ಕೆ ಹಾನಿಯಾಯಿತು, ಕೈಕಾಲು ಕಳೆದುಕೊಂಡ್ರು, ದುಡಿಯುವ ಒಂದು ಸಾಮರ್ಥ್ಯ ಕಳ್ಕೊಂಡ್ರು, ಈ ರೀತಿ ಆದಾಗ 40%-60% ಅಂಗವಿಕಲತೆ ಅಥವಾ ಊನತೆ ಉಂಟಾದಾಗ ಪ್ರತಿ ವ್ಯಕ್ತಿಗೆ 59,100 ರೂಪಾಯಿಗಳನ್ನು ನೇರ ಪರಿಹಾರವಾಗಿ, 60%-ಕ್ಕಿಂತ ಹೆಚ್ಚಿನ ಪ್ರಮಾಣದ ವಿಕಲತೆ ಉಂಟಾದಲ್ಲಿ ಪ್ರತಿ ವ್ಯಕ್ತಿಗೆ 2,00,000 ರೂಗಳ ಆರ್ಥಿಕ ಪರಿಹಾರವನ್ನು ತಕ್ಷಣದಲ್ಲಿ ಪಾವತಿ ಮಾಡುವ ಅವಕಾಶ ಮಾಡಿದೆ. ಸೊ ಇದೆಲ್ಲವನ್ನ ಕೂಡ ನಿಭಾಯಿಸುವ ಒಂದು ಜಿಲ್ಲಾಡಳಿತ, ಮುಖ್ಯವಾಗಿ ಕಂದಾಯ ಇಲಾಖೆಯಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ಮಟ್ಟದಲ್ಲಿ ಕಂದಾಯ ಇಲಾಖೆಯ ತಹಸೀಲ್ದಾರರು, ಕೆಳವರ್ಗದಲ್ಲಿ ಹೋಬಳಿ ಮತ್ತು ಗ್ರಾಮ ಮಟ್ಟದಲ್ಲಿ ಕಂದಾಯ ನಿರೀಕ್ಷಕರು ಮತ್ತು ಗ್ರಾಮ ಲೆಕ್ಕಿಗರು ತಕ್ಷಣದಲ್ಲಿ ಈ ರೀತಿಯ ಒಂದು ವಿಕೋಪಗಳಾದಾಗ ಗ್ರಾಮಗಳ ವಾರು ಸಮೀಕ್ಷೆ ನಡೆಸಿ ಯಾರ್ಯಾರಿಗೆ ಏನೇನು ನಷ್ಟ ಉಂಟಾಗಿದೆ, ಎಷ್ಟು ಕುಟುಂಬಗಳು ವಸತಿಯನ್ನು ಕಳ್ಕೊಂಡಿದ್ದಾರೆ, ಜನ ಜಾನುವಾರುಗಳ ಹಾನಿ ಎಷ್ಟಾಗಿದೆ, ಪ್ರಾಣಹಾನಿ ಎಷ್ಟಾಗಿದೆ, ಮತ್ತು ವೈಯಕ್ತಿಕ ಮತ್ತು ಸಾರ್ವಜನಿಕ ಆಸ್ತಿ ಎಲ್ಲೆಲ್ಲಿ ಈ ಒಂದು ವಿಕೋಪಗಳಿಂದ ಹಾನಿ ಉಂಟಾಗಿದೆ ಅನ್ನೋದನ್ನ ಸಮೀಕ್ಷೆ ಮೂಲಕ ಪಟ್ಟಿ ಮತ್ತು ವರದಿಯನ್ನು ಸಿದ್ಧಪಡಿಸುತ್ತಾರೆ. ಸೊ ಹಾಗಾಗಿ ತಕ್ಷಣದಲ್ಲಿ ಅವರಿಗೆ ನೆರವು ಕೊಡಲಿಕ್ಕೆ ಈ ಸಮೀಕ್ಷೆ ಕಾರ್ಯ ಕಡ್ಡಾಯವಾಗಿ ಸ್ಥಳೀಯ ಆಡಳಿತ ಮತ್ತು ಜಿಲ್ಲಾಡಳಿತದ ವತಿಯಿಂದ ನಡೆಸಲಾಗುತ್ತೆ. ಮತ್ತೆ ಅಷ್ಟೇ ಒಂದು ತಕ್ಷಣದಲ್ಲಿ ನೆರವು ಯೋಜನೆಗಳನ್ನು ಮಾಡುತ್ತೆ. ಮತ್ತೆ ತೀವ್ರ ರೀತಿಯ ಉಂಟಾದ ಈ ಪ್ರವಾಹ ಅಥವಾ ಈವನ್ ಕ್ಷಾಮದ ಒಂದು ಭೀಕರತೆಯಿಂದಾಗಿ ಸಾಮೂಹಿಕವಾಗಿ ಗ್ರಾಮಗಳ ಮಟ್ಟದಲ್ಲಿ ಜನ ಆಹಾರ ಪದಾರ್ಥಗಳು ಮತ್ತು ವಸತಿಯ ಒಂದು ನೆರವಿಗಾಗಿ ಕಂಜಿ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾರೆ. ಜನ ಜಾನುವಾರುಗಳ ಒಂದು ತಕ್ಷಣದ ನಿರ್ವಹಣೆಗಾಗಿ ರಿಲೀಫ್ ಕ್ಯಾಂಪ್ಸ್ ಅಂದರೆ ಹೆಚ್ಚಾಗಿ ಅವರಿಗೆ ಈ ಕ್ಯಾಟಲ್ ಕ್ಯಾಂಪ್ಸ್ ಅಂತ ಮಾಡ್ತಾರೆ. ಅಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಆಯಾ ಗ್ರಾಮದ ವ್ಯಾಪ್ತಿಯಲ್ಲಿರುವ ಜಾನುವಾರುಗಳನ್ನು ಬೆಳಗಿನ ಸಂಜೆವರೆಗೂ ಅಲ್ಲಿಯ ಒಂದು ಈ ಕ್ಯಾಂಪ್ಗಳಲ್ಲಿ ತಕ್ಷಣದಲ್ಲಿ ಅವರು ಜಾನುವಾರುಗಳ ಮೇವು ಮತ್ತು ನೀರಿನ ವ್ಯವಸ್ಥೆಗೆ ಅವಕಾಶ ಮಾಡಿರೋದ್ರಿಂದ ಆ ಪ್ರಾಣಿಗಳ ಒಂದು ನಿರ್ವಹಣೆಗೆ ಆ ತಕ್ಷಣದ ಒಂದು ವ್ಯವಸ್ಥೆಗಾಗಿ ಅಲ್ಲಿ ಬೆಳಗಿನ ಸಂಜೆವರೆಗೂ ಗೋಶಾಲೆಗಳಲ್ಲಿ ಬಿಟ್ಟು ಸರ್ಕಾರದ ವತಿಯಿಂದ ಸಿಗುವ ಮೇವು ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಪಡ್ಕೋಬಹುದು. ಮತ್ತು ಈ ಗಂಜಿ ಕೇಂದ್ರಗಳಲ್ಲಿ ವಸತಿಯನ್ನ ಕಳೆದುಕೊಂಡ ಮತ್ತು ಊರಿನ ಊರೇ ಒಂದು ಪ್ರವಾಹದ ಪರಿಸ್ಥಿತಿಗೆ ಒಳಗಾದಾಗ ಒಂದು ಸುರಕ್ಷಿತ ಸ್ಥಳಗಳಲ್ಲಿ ಸರ್ಕಾರಿ ಸಂಸ್ಥೆಗಳಲ್ಲಿ, ಶಾಲಾ ಕಟ್ಟಡಗಳಲ್ಲಿ, ಬೇರೆ ಬೇರೆ ಸಾಮೂಹಿಕ ಕಟ್ಟಡಗಳಲ್ಲಿ ಅಥವಾ ಎಲ್ಲೂ ಇಲ್ಲದೆ ತಾತ್ಕಾಲಿಕವಾಗಿ ಒಂದು ರಿಲೀಫ್ ಕ್ಯಾಂಪ್ ಅಂತ ಹೇಳಿ ಪ್ರಾರಂಭ ಮಾಡಿ ಅಲ್ಲಿ ಕನಿಷ್ಠ ಆಹಾರ ಒದಗಿಸುವ ಒಂದು ವ್ಯವಸ್ಥೆ, ಮತ್ತೆ ಸಾರ್ವಜನಿಕವಾಗಿ ಮತ್ತು ಸರ್ಕಾರದ ವತಿಯಿಂದ ಸಂಗ್ರಹಿಸುವ ಅಗತ್ಯ ಬಟ್ಟೆಗಳನ್ನು ಕೊಡೋದು, ಅದರ ಜೊತೆಗೆ ಔಷಧೋಪಚಾರಗಳಿಗೆ ತಕ್ಷಣದ ಚಿಕಿತ್ಸೆಗಾಗಿ ವಿಶೇಷ ವೈದ್ಯರ ಒಂದು ತಂಡದೊಂದಿಗೆ ಆ ಒಂದು ವಸತಿ ನಿರಾಶ್ರಿತರ ಕೇಂದ್ರಗಳಲ್ಲಿ ಆರೋಗ್ಯ ವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಮತ್ತು ತಕ್ಷಣದ ಆರ್ಥಿಕ ನೆರವಿನ ಸಂಪೂರ್ಣವಾದ ಒಂದು ಅಗತ್ಯತೆಗಳನ್ನು ಸರ್ಕಾರ ಬರೆಸುತ್ತೆ. ಈ ಗಂಜಿ ಕೇಂದ್ರಗಳೇ ಆಗಿರ್ಬೋದು, ಪರಿಹಾರ ಕೇಂದ್ರಗಳೇ ಆಗಿರ್ಬೋದು, ಮತ್ತೆ ಜನ ಜಾನುವಾರುಗಳಿಗೆ ಉಂಟಾಗುವಾಗ ಈ ಗೋಶಾಲೆಗಳನ್ನ ಅಲ್ಲಿಯ ಸ್ಥಳೀಯ ಅಗತ್ಯಗಳಿಗೆ ಅನುಗುಣವಾಗಿ 30 ರಿಂದ 90 ದಿನಗಳವರೆಗೆ ಮುಂದುವರೆಸಿ ಇದರ ಸಂಪೂರ್ಣ ಹೊಣೆಯನ್ನ ಸರ್ಕಾರ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡುತ್ತೆ. ಸೊ ಅಲ್ಲಿನ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುವ ಈ ನಿರಾಶ್ರಿತರಿಗೆ ಆಹಾರ, ಕುಡಿಯುವ ನೀರು, ಅಗತ್ಯ ಬಟ್ಟೆಗಳು, ಔಷಧ ಉಪಚಾರಗಳ ಎಲ್ಲ ವ್ಯವಸ್ಥೆಯನ್ನು ಮಾಡುತ್ತೆ. ಇನ್ನೂ ಭೀಕರತೆ ಉಂಟಾಗಿ ಸಾಮಾನ್ಯವನ್ನು ಗಮನಿಸ್ತಾ ಇರ್ತೀವಿ. ಪ್ರವಾಹಗಳ ಒಂದು ಅಡಿಯಲ್ಲಿ ಸಿಕ್ಕಿಕೊಂಡ ಕುಟುಂಬಗಳ ನೆರವಿಗೆ ವಾಯುಮಾರ್ಗದಲ್ಲಿ ಅಂದರೆ ಸರ್ಕಾರದ ಹೆಲಿಕಾಪ್ಟರ್ಗಳ ಮೂಲಕ ಅಥವಾ ನೀರಿನ ಒಂದು ಶೇಖರಣೆಯಲ್ಲಿ ಸಾಮೂಹಿಕವಾಗಿ ಈ ದೋಣಿಗಳನ್ನು ಅವಕಾಶ ಮಾಡಿಕೊಂಡು ಜನರ ಪ್ರಾಣ ರಕ್ಷಣೆ ಮತ್ತು ಅವರ ಸಾಕಷ್ಟು ಪ್ರಮುಖ ಆಸ್ತಿಪಾಸ್ತಿ ಅಥವಾ ಅಗತ್ಯ ಬೆಲೆಬಾಳುವ ವಸ್ತುಗಳನ್ನು ಆ ಒಂದು ಪ್ರವಾಹದ ವ್ಯಾಪ್ತಿಯಿಂದ ಹೊರಗೆ ತರಲಿಕ್ಕೆ ಸತತವಾಗಿ ಪ್ರಯತ್ನ ಮಾಡ್ತಾರೆ. ಮತ್ತು ತಾವಿಗೂ ಎಲ್ರಿಗೂ ಗೊತ್ತಿರುತ್ತೆ, ಇದಕ್ಕಾಗಿ ರಕ್ಷಣಾ ಬಲಗಳು, ಸೈನಿಕ ಬಲಗಳು ಮತ್ತು ಸ್ಥಳೀಯ ಪೊಲೀಸರು ಮತ್ತು ಜಿಲ್ಲಾಡಳಿತ ವ್ಯವಸ್ಥೆಯಿಂದ ಎಲ್ಲ ಅವಕಾಶಗಳನ್ನು ಮಾಡಿಕೊಳ್ತಾರೆ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಯೋಜನೆ ಮತ್ತೆ ಅಂದ್ರೆ ಕೇಂದ್ರ ರಾಜ್ಯ ಮಟ್ಟದಲ್ಲೂ ಕೂಡ ರಾಜ್ಯ ಮಟ್ಟದ ವಿಕೋಪ ಪರಿಹಾರ ನಿಧಿ ಅಂತ ಸ್ಥಾಪನೆ ಮಾಡಿ ಎರಡೂ ಕೂಡ ಸಂಯುಕ್ತವಾಗಿ. ಸೊ ಅಲ್ಲಿ ಸರ್ಕಾರ ಯಾವುದು ಏನು ಅಂತ ಬರಲ್ಲ, ತಕ್ಷಣದಲ್ಲಿ ಜನರಿಗೆ ರಕ್ಷಣೆ, ಆಸ್ತಿಪಾಸ್ತಿಗಳ ಒಂದು ಸಂರಕ್ಷಣೆ ಮತ್ತೆ ಯಾವುದೇ ಕಾರಣದಲ್ಲೂ ಈ ಒಂದು ವಿಕೋಪಗಳಿಂದ ಹೆಚ್ಚಿನ ಮಟ್ಟದಲ್ಲಿ ಹಾನಿಯಾಗದಂತೆ ತಡೆಯುವ ಪ್ರಯತ್ನ ಮಾಡುತ್ತೆ. ಇದು ಪ್ರಾಣಹಾನಿಗೆ ಆದಂತ ಒಂದು ಅವಕಾಶ ಎಂದು ಸರ್ಕಾರ ಕೊಡುವ ಪರಿಹಾರ. ಅದರ ಜೊತೆಗೆ ವಸತಿ ಮತ್ತು ಗೃಹೋಪಯೋಗ ವಸ್ತುಗಳನ್ನು ಕಳೆದುಕೊಂಡ ವ್ಯಕ್ತಿಗಳಿಗೆ, ಪ್ರತಿ ವಯಸ್ಕರಿಗೆ ಅಂದರೆ ನಾವು ಅಲ್ಲಿ ಏನು ಗಂಜಿ ಕೇಂದ್ರಗಳು ಅಥವಾ ಪರಿಹಾರ ಕೇಂದ್ರಗಳು ಅಂತ ಹೇಳ್ತಾರಲ್ಲ, ಅಲ್ಲಿ ಅವರಿಗೆ ಒಂದು ಸೂಕ್ತ ವಸತಿ ವ್ಯವಸ್ಥೆ ಆಗುವವರೆಗೆ ಪ್ರತಿ ದಿನಕ್ಕೆ 60 ರೂಗಳಷ್ಟು ಆರ್ಥಿಕವಾದ ಒಂದು ಅಗತ್ಯತೆಯನ್ನು ಪೂರೈಸಲಿಕ್ಕೆ ಅವಕಾಶ ಮಾಡಿದೆ. ಅದರ ಜೊತೆಗೆ ಅಪ್ರಾಪ್ತ ವ್ಯಕ್ತಿಗೆ ಅಂದರೆ ಸಣ್ಣ ವ್ಯಕ್ತಿಗಳಿಗೆ ಕನಿಷ್ಠ ಮಟ್ಟದಲ್ಲಿ 45 ಮೌಲ್ಯದ ಅಗತ್ಯ ಆಹಾರ ಮತ್ತು ಇನ್ನಿತರ ಅಗತ್ಯಗಳನ್ನು ನಿರ್ವಹಿಸಲಿಕ್ಕೆ ಅವಕಾಶ ಮಾಡುತ್ತೆ. ಇದಲ್ಲದೆ ಸರ್ಕಾರದ ವತಿಯಿಂದ ನಡೆಯುವ ಮತ್ತು ಈವನ್ ಸಾರ್ವಜನಿಕ ಕ್ಷೇತ್ರದಲ್ಲೂ ಕೂಡ ಹಲವಾರು ಸೇವಾ ಸಂಸ್ಥೆಗಳು, ಸಂಘ ಸಂಸ್ಥೆಗಳು ಕೂಡ ಈ ಪರಿಹಾರ ಕೇಂದ್ರಗಳನ್ನು, ಗಂಜಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಅವರಿಗೆ ತಕ್ಷಣದಲ್ಲಿ ಒಂದು ಸಾಮಾನ್ಯ ಜೀವನ ಮಟ್ಟ ಬರುವವರೆಗೆ ಕೂಡ ಆಹಾರ, ವಸತಿ, ಅಗತ್ಯ ಬಟ್ಟೆಗಳು, ಔಷಧೋಪಚಾರಗಳ ವ್ಯವಸ್ಥೆಯನ್ನು ಮಾಡ್ತಾರೆ. ನಂತರದ ದಿನಗಳಿಗೆ ಸಾಮಾನ್ಯ ಸ್ಥಿತಿಗೆ ಬಂದಮೇಲೆ ಅವರಿಗೆ ಪುನರ್ವ್ಯವಸ್ಥೆಯನ್ನು ಅಥವಾ ವಸತಿಗೆ ಅವಕಾಶವನ್ನು ಮಾಡುವ ಒಂದು ಪ್ರಯತ್ನವಾಗಿ ವಸತಿ ಕಳೆದುಕೊಂಡ ವ್ಯಕ್ತಿಗಳಿಗೆ ಆ ವಸತಿಯ ಒಂದು ಪುನರ್ಸ್ಥಾಪನೆಗೆ, ಮನೆಗಳನ್ನು ಕಳೆದುಕೊಂಡಾಗ ಆ ಮನೆಯ ಒಂದು ನಷ್ಟದ ತೀವ್ರತೆಯನ್ನು ಅಂದಾಜು ಮಾಡುವ ಮೂಲಕ ನಾಶಗೊಂಡ, ಸಂಪೂರ್ಣವಾಗಿ ನಾಶವಾದ ಮನೆಗಳನ್ನು ಕಟ್ಟಿಕೊಳ್ಳಿಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ 95,100 ರೂಪಾಯಿಗಳ ತಕ್ಷಣದ ಪರಿಹಾರವನ್ನು ಕೊಡ್ತಾರೆ. ಅಂದರೆ ಬಯಲು ಸೀಮೆಗಳಲ್ಲಿ, ಗುಡ್ಡಗಾಡು ಪ್ರದೇಶದಲ್ಲಿ ಬೆಟ್ಟಗುಡ್ಡಗಳ ವ್ಯಾಪ್ತಿಯಲ್ಲಿ ಸ್ವಲ್ಪ ಆ ಒಂದು ನಿರ್ಮಾಣ ವೆಚ್ಚ ಜಾಸ್ತಿ ಆಗುತ್ತೆ ಅಂತ ಹೇಳಿ 1,00,900 ರೂಪಾಯಿಗಳನ್ನು ಭಾರತ ಸರ್ಕಾರದ ಈ ಮಾರ್ಗಸೂಚಿ ಏನಿದೆ ಅದರ ಪ್ರಕಾರ NDRF ಅಂತ ನಾವು ಹೇಳ್ತೀವಿ, ನ್ಯಾಷನಲ್ ಡ್ರಾಟ್ ರಿಲೀಫ್ ಫಂಡ್ ಅಥವಾ ಡಿಸಾಸ್ಟರ್ ರಿಲೀಫ್ ಫಂಡ್ ನಾರ್ಮ್ಸ್ ಪ್ರಕಾರ ಕನಿಷ್ಠ ಪರಿಹಾರದ ಹಣವನ್ನು ತಕ್ಷಣದಲ್ಲಿ ಕೊಡ್ತಾರೆ. ಭಾಗಶಃ ಅಂದರೆ ಸ್ವಲ್ಪ ಸ್ವಲ್ಪ ಮನೆಗಳಿಗೆ ನಷ್ಟ ಉಂಟಾದರೆ ನಾಶಗೊಂಡ ಮನೆ 15% ಆ ಒಂದು ಮನೆಯ ಒಂದು ವ್ಯವಸ್ಥೆ ಕೆಟ್ಟೋಗಿದ್ರೆ ಪ್ರತಿ ಪಕ್ಕಾ ಮನೆಗೆ ಅಂದರೆ ಇದು ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಹೆಂಚು ಮನೆಗಳು ಅಂತ ಹೇಳ್ಬೋದು ಅಥವಾ ಇವನ್ ಗುಡಿಸಲುಗಳು, ಹೆಂಚು ಮನೆಗಳು ಅಥವಾ ಪಕ್ಕಾ ಮನೆಗಳಾದ್ರೆ 5,200 ರೂಪಾಯಿ, ಟ್ಯಾಚರ್ಡ್ ರೂಫ್ ಗುಡಿಸಲುಗಳನ್ನು ಕಳೆದುಕೊಂಡವರಿಗೆ 2,100ಗಳ ತಕ್ಷಣದ ಪರಿಹಾರ ಸಿಕ್ಕುತ್ತೆ. ಇವನ್ ಜಾನುವಾರುಗಳ ಕ್ಯಾಟಲ್ ಶೆಡ್ ಅಂತ ಹೇಳ್ತೀವಿ, ಕೊಟ್ಟಿಗೆಗಳನ್ನು ಕಳೆದುಕೊಂಡ್ರೆ ಅದಕ್ಕೂ ಕೂಡ ಪರಿಹಾರ ರೂಪದಲ್ಲಿ 2,100 ರೂಪಾಯಿಗಳನ್ನು ಪರಿಹಾರ ಕೊಟ್ಟು ತಕ್ಷಣದಲ್ಲಿ ಅವರಿಗೆ ಒಂದು ವಸತಿಗೆ ಅವಕಾಶ ಮಾಡುವ ಪ್ರಯತ್ನ ಮಾಡುತ್ತೆ. ಅದರ ಜೊತೆಗೆ ಕೃಷಿಕರು ಬೆಳೆಯನ್ನು ಕಳೆದುಕೊಂಡ್ರೆ ಸೊ ಆ ಬೆಳೆಗೆ ಸರ್ಕಾರದಿಂದ ಮುಂದಿನ ವರ್ಷದ ಬೆಳೆಗೆ ಅವಕಾಶ ಮಾಡುವ ಒಂದು ಪ್ರಯತ್ನದಿಂದ ಸರ್ಕಾರದ ಅಗ್ರಿಕಲ್ಚರ್ ಇನ್ಪುಟ್ ಸಬ್ಸಿಡಿ ಅಂತ ಅಂದರೆ ಆ ಒಂದು ಕೃಷಿಯ ಬಂಡವಾಳ ಹೂಡಿಕೆಗೆ ಸರ್ಕಾರ ನೀಡುವ ಸಹಾಯಧನ, ಆ ಕೃಷಿ ಭೂಮಿ ತೋಟದ ಬೆಳೆಗಳು, ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುವ ಪ್ರದೇಶವಾದರೆ ಪ್ರತಿ ಹೆಕ್ಟರ್ಗೆ 6,800 ರೂಪಾಯಿಗಳನ್ನು ಒಂದು ಸಬ್ಸಿಡಿ ಅಂದ್ರೆ ಸಹಾಯಧನದ ರೂಪದಲ್ಲಿ ಕೊಡುತ್ತೆ. ತರಿ ಭೂಮಿ, ತರಿ ಬೆಳೆಯನ್ನು ಬೆಳೆಯಬಹುದಾದ ನೀರಾವರಿ ಆಶ್ರಿತ ಪ್ರದೇಶದಲ್ಲಿ ತರಿ ಬೆಳೆಯನ್ನು ಬೆಳೆಯಲಿಕ್ಕೆ ಹೆಚ್ಚಿನ ಒಂದು ಬಂಡವಾಳ ಮತ್ತೆ ಸಲಕರಣೆಗಳನ್ನು ಅವರು ರೂಢಿಸಬೇಕಾಗುತ್ತೆ. ಅದಕ್ಕಾಗಿ ಪ್ರತಿ ಹೆಕ್ಟರ್ ಭೂಮಿಗೆ 13,500 ರೂಪಾಯಿಗಳನ್ನು ಇನ್ಪುಟ್ ಸಬ್ಸಿಡಿ ಸಹಾಯಧನದಲ್ಲಿ ಕೊಡ್ತಾರೆ. ಸೊ ಇದ್ರ ಜೊತೆಗೆ ವಾಣಿಜ್ಯ ಬೆಳೆಗಳನ್ನು ಬೆಳೆಯುವ ಭಾಗಾಯಿತು ಅಂತ ನಾನು ಹೇಳ್ತೀವಿ, ಗಾರ್ಡನ್ ಲ್ಯಾಂಡ್ಸ್, ಪ್ರತಿ ಹೆಕ್ಟರ್ಗೆ 18,000 ರೂಪಾಯಿಗಳ ನಗದು ಪರಿಹಾರ ಸಿಕ್ಕುತ್ತೆ. ರೇಷ್ಮೆ ಬೆಳೆ, ರೇಷ್ಮೆ ವ್ಯಾಪ್ತಿಯಲ್ಲಿ ಹೆಚ್ಚಿನ ಒಂದು ರೇಷ್ಮೆ ಬೆಳೆಯುವುದಾದರೆ 6,000 to 4,800 ಅಲ್ಲಿನ ಒಂದು ಅಂದಾಜಿನ ನಷ್ಟವನ್ನು ಅನುಸರಿಸಿ ಪ್ರತಿ ಹೆಕ್ಟರ್ಗೆ ಸಿಗಬಹುದಾದ ಪರಿಹಾರ 6,000 to 4,800. ಬೆಳೆ ನಾಶ ಅಂದ್ರೆ ಸಂಪೂರ್ಣವಾಗಿ ಬೆಳೆ ನಾಶ ಆಗಿಲ್ಲ, ಆ ಒಂದು ಬೆಳೆಯ ಇಳುವರಿಯ ಪ್ರಮಾಣ 35%ಗಿಂತ ಕಡಿಮೆಯಾಗಿದೆ ಎನ್ನುವುದಾದರೆ ಕುಷ್ಕಿ ಭೂಮಿಯ ಬೆಳೆ ನಾಶಕ್ಕಾಗಿ ಪ್ರತಿ ಹೆಕ್ಟರ್ಗೆ 6,800. ತರಿ ಅಂದ್ರೆ ನೀರಾವರಿ ಬೆಳೆಯ ಒಂದು ಬೆಳೆಯಾದಲ್ಲಿ ಪ್ರತಿ ಹೆಕ್ಟರ್ಗೆ 13,500. ತೋಟದ ಬೆಳೆಗಳಾದರೆ ಬೆಳೆಯ ನಾಶ 35% ಇದ್ದಲ್ಲಿ ಪ್ರತಿ ಹೆಕ್ಟರ್ಗೆ 18,000 ರೂಪಾಯಿಗಳ ನಗದು ಪರಿಹಾರವನ್ನು ಸರ್ಕಾರ ತಕ್ಷಣದಲ್ಲಿ ಮುಂದಿನ ಬೆಳೆಯನ್ನ ಬೆಳೆಯಲಿಕ್ಕೆ ಮುಂಚೆ ಅವಕಾಶ ಮಾಡ್ತಾರೆ. ನಂತರ ಜಾನುವಾರುಗಳ ಒಂದು ಪ್ರಾಣಹಾನಿಯಾದಾಗ ಜಾನುವಾರುಗಳ ಆಧಾರದಲ್ಲಿ ಅಂದರೆ ಆಶ್ರಯದಲ್ಲಿ ಇವರು ಕೃಷಿಯೇ ಅವಲಂಬಿತರಾಗಿರೋದ್ರಿಂದ ಹಸು ಅಥವಾ ಎಮ್ಮೆ ಅಥವಾ ಎನಿ ಮಿಲ್ಕ್ ಅನಿಮಲ್ಸ್ ಹಾಲು ನೀಡುವ ಪ್ರಾಣಿಗಳಾದರೆ ಒಂದು ಪ್ರಾಣಿಗೆ 30,000 ರೂಪಾಯಿಗಳ ಪರಿಹಾರ, ಕುರಿ ಮೇಕೆ ಆಡು ಹಂದಿ ಈ ರೀತಿಯ ಒಂದು 3 ಪ್ರಾಣಿಗಳ ಒಂದು ಘಟಕಕ್ಕೆ ಪ್ರತಿ ಪ್ರಾಣಿಗೆ 3,000 ರೂಪಾಯಿಗಳ ನಗದು ಪರಿಹಾರ ಕೊಡ್ತಾರೆ. ಸಾಗಾಣಿಕೆಗೆ ಬಳಸುವ ಪ್ರಾಣಿಗಳು ಅಂದರೆ ಒಂಟೆ, ಕುದುರೆ, ಎತ್ತು ಇತರ ಆ ಒಂದು ಪ್ರಾಣಿಗಳ ಮೂಲಕ ಇವರು ಸಾರ್ವಜನಿಕ ಸಾಗಾಣಿಕೆ ವ್ಯವಸ್ಥೆ ಮೇಲೆ ಆರ್ಥಿಕ ಅವಲಂಬಿತರಾಗಿದ್ದಲ್ಲಿ ಆ ಪ್ರಾಣಿಗಳ ಪ್ರಾಣಹಾನಿಗೆ ಪ್ರತಿ ಪ್ರಾಣಿಗೆ 25,000 ರೂಪಾಯಿಗಳ ಪರಿಹಾರ ಕೊಡ್ತಾರೆ. ಉತ್ತರ ಭಾರತದ ವ್ಯಾಪ್ತಿಯಲ್ಲಿ ಕತ್ತೆ ಮತ್ತಿತರ ಸಾಗಾಣಿಕೆ ಪ್ರಾಣಿಗಳನ್ನು ಬಳಸುವುದಾದರೆ 16,000 ರೂಪಾಯಿಗಳ ನಗದು ಪರಿಹಾರ. ಕೋಳಿ ಸಾಕಾಣಿಕೆ ಮೂಲಕ ಪೌಲ್ಟ್ರಿ ಫಾರ್ಮ್ಸ್ ನಡೆಸ್ತಾ ಇದ್ರೆ ಈ ಪ್ರತಿ ಪಕ್ಷಿ ಅಂದರೆ ಪ್ರತಿ ಕೋಳಿಯ ಒಂದು ಪ್ರಾಣಹಾನಿಗೆ 50 ರೂಗಳ ರೂಪದಲ್ಲಿ ಒಂದು ಕೋಳಿ ಸಾಕಾಣಿಕೆ ಕೇಂದ್ರದ ನಾಶವಾದರೆ ಗರಿಷ್ಠ 5,000 ರೂಪಾಯಿಗಳ ನಗದು ಪರಿಹಾರದ ಅವಕಾಶ ಇದೆ. ಭೂಮಿಯ ಒಂದು ಸಂಪೂರ್ಣ ನಾಶ, ಪ್ರವಾಹದ ವ್ಯಾಪ್ತಿ ಇಲ್ಲ ಅಥವಾ ಭೂಕುಸಿತದಿಂದ ಮುಂದಿನ ಒಂದು ವರ್ಷದ ಸಾಗುವಳಿಗೆ ಇವರಿಗೆ ಮೇಲ್ಮೈ ಭೂಮಿ ಸಂಪೂರ್ಣ ನಾಶ ಆಗಿ ಅದನ್ನು ಮತ್ತೆ ಇವರು ಸಿದ್ಧಪಡಿಸಬೇಕು ಅನ್ನೋ ಅಗತ್ಯತೆ ಇದ್ರೆ ಪ್ರವಾಹದಿಂದ ಜೌಗು ಅಥವಾ ಅಂದರೆ ಆ ಒಂದು ನೀರಿನ ಸಿಲ್ಟ್ ಶೇಖರಣೆಯಾಗಿ ಉಪ್ಪು ಅಥವಾ ಸಮುದ್ರದ ಮರಳು ಮಿಶ್ರಿತ ಮಣ್ಣಿನ ಹೂಳು ಸೇರ್ಪಡೆಯಾಗಿದ್ದಲ್ಲಿ ಅದನ್ನು ಮತ್ತೆ ಸಿದ್ಧಪಡಿಸಲಿಕ್ಕೆ ಪ್ರತಿ ಹೆಕ್ಟರ್ಗೆ 12,200 ಪರಿಹಾರ ರೂಪದಲ್ಲಿ ಕೊಡ್ತಾರೆ. ಭೂಕುಸಿತ ಅಥವಾ ನದಿಯ ನೀರಿನ ಹರಿಯುವಿಕೆಯಿಂದ ಅಥವಾ ಕೆರೆ ಕೋಡಿಗಳಿಂದ ಭೂಮಿಯ ಒಂದು ಸಾಗುವಳಿಯ ಪರಿಸರ ನಾಶವಾಗಿದ್ದಲ್ಲಿ ಅದನ್ನು ಪ್ರತಿ ಹೆಕ್ಟರ್ಗೆ 37,500 ರೂಪಾಯಿಗಳ ಪರಿಹಾರವನ್ನು ಕೊಟ್ಟು ಮುಂದಿನ ವರ್ಷದ ಸಾಗುವಳಿಗೆ ಯೋಗ್ಯ ಭೂಮಿಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿದ್ದಾರೆ. ಮೀನುಗಾರಿಕೆ ಏನ್ ಮೀನುಗಾರರು ಈ ಪ್ರವಾಹದಿಂದ ನೀರಿನ ಒಂದು ಸೆಳೆತದಿಂದ ಮೀನಿನ ಹರಿಗಳನ್ನು ನಾಶವಾಗಿರಬಹುದು ಅಥವಾ ಬೆಳೆದ ಮೀನುಗಳು ನೀರಿನಲ್ಲಿ ಕೊಚ್ಚೋಗಿ ಅಥವಾ ಅದರ ಪ್ರಾಣಹಾನಿ ಆದರೆ ಆ ಒಂದು ಮೀನು ಕೇಂದ್ರಗಳನ್ನು ಪ್ರಾರಂಭ ಮಾಡಲಿಕ್ಕೆ ಪ್ರತಿ ಎಕರೆಗೆ ಅಂದರೆ ಹೆಕ್ಟರ್ಗೆ 8,200 ರೂಪಾಯಿಗಳನ್ನು ನಗದು ಪರಿಹಾರ ಕೊಡ್ತಾರೆ. ಮೀನುಗಾರರು ಸಮುದ್ರದ ವ್ಯಾಪ್ತಿಯಲ್ಲಿ ದೋಣಿಗಳನ್ನು ಕಳ್ಕೊಂಡಿದ್ದಾರೆ, ದೋಣಿ ಅಥವಾ ಮೀನು ಹಿಡಿಯುವ ಬಲೆಯನ್ನು ಕಳ್ಕೊಂಡಿದ್ದಾರೆ, ಪ್ರತಿ ದೋಣಿಯ ದುರಸ್ತಿಗೆ ನಗದು 4,100 ರೂಪಾಯಿ ಪರಿಹಾರ, ಬಲೆಗಳನ್ನು ಮತ್ತೆ ಪಡೆಯಲಿಕ್ಕೆ 2,100 ರೂಪಾಯಿ ಪರಿಹಾರ, ದೋಣಿ ಪೂರ್ತಿ ನಾಶವಾಗಿದೆ ಅಥವಾ ಬಲೆ ಪೂರ್ತಿ ನಿರುಪಯುಕ್ತವಾಗಿ ನಾಶವಾಗಿದೆ ಅಂದರೆ ಹೊಸದಾಗಿ ದೋಣಿ ಕೊಳ್ಳಲು 9,600 ಮತ್ತೆ ನೆಟ್ ಅಂದರೆ ಮೀನಿನ ಬಲೆಯನ್ನು ಖರೀದಿಸಲಿಕ್ಕೆ 2,600 ರೂಪಾಯಿಗಳ ಪರಿಹಾರ ಧನವನ್ನು ವಾಪಸ್ ಕೊಡ್ತಾರೆ. ಇವೆಲ್ಲವನ್ನು ಕೂಡ ಆಗಲೇ ಹೇಳಿದಂಗೆ ತಕ್ಷಣದಲ್ಲಿ ಸಮೀಕ್ಷೆಯ ಮೂಲಕ ಅಂದಾಜು ಮಾಡುವ ವ್ಯಾಪ್ತಿಗೆ ಅನುಸಾರವಾಗಿ ಆ ಅಂದಾಜಿನಲ್ಲಿ ಸಾರ್ವಜನಿಕವಾಗಿ ಇವರು ಹೊಂದಿದ ನಷ್ಟ ಏನು ಅನ್ನೋದನ್ನು ಆಧರಿಸಿ ಮಾಡ್ತಾರೆ. ಮತ್ತೆ ಕುಶಲ ಕರ್ಮಿಗಳು ಮತ್ತೆ ಈ ಬೇರೆ ಬೇರೆ ಕೈಮಗ್ಗ ಅಥವಾ ಬೇರೆ ವ್ಯವಸ್ಥೆ ಮೂಲಕ ಆರ್ಥಿಕವಾಗಿ ಅವಲಂಬಿತರಾದರೆ ಕೃಷಿ ಕೈಮಗ್ಗಗಳು ಪ್ರವಾಹದಿಂದ ನಾಶವಾದರೆ ಕೈಮಗ್ಗದ ಸಾಧನ ಕೊಳ್ಳಲಿಕ್ಕೆ ಪ್ರತಿಯೊಬ್ಬರಿಗೆ 4,100 ರೂಪಾಯಿ ಪರಿಹಾರ, ಮತ್ತೆ ಬೇರೆ ಕುಶಲ ಕರ್ಮದ ಮೇಲೆ ಬಟ್ಟೆ ಹೆಣೆಯೋದಿರ್ಬೋದು, ಬೇರೆ ಕುಶಲ ಕರ್ಮಿಗಳಾಗಿ ಕೆಲಸ ನಿರ್ವಹಿಸುತ್ತಿದ್ರೆ ಅವರಿಗೆ 4,100 ರೂಪಾಯಿಯನ್ನ ಆರ್ಥಿಕ ನೆರವಿನ ರೂಪದಲ್ಲಿ ಅವಕಾಶ ಮಾಡಿದ್ದಾರೆ. ಸೊ ಇದು ವಸತಿ, ಪ್ರಾಣಹಾನಿ, ಆಹಾರ ವಸ್ತುಗಳನ್ನ ಖರೀದಕ್ಕೆ ಇದು ತಕ್ಷಣದ ಪರಿಹಾರ. ಮನೆ ಗೃಹೋಪಯೋಗ ವಸ್ತುಗಳು, ಪ್ರವಾಹದಿಂದ ಬಟ್ಟೆ ಬರಿ ಇವೆಲ್ಲ ಕಳೆದುಕೊಂಡ್ರೆ ತಕ್ಷಣದ ಪರಿಹಾರವಾಗಿ ಪ್ರತಿ ಕುಟುಂಬಕ್ಕೆ 1,800 ರೂಪಾಯಿ, ಮತ್ತೆ ಪಾತ್ರೆ ಪಗಡಗಳನ್ನ ಕೊಳ್ಳಲಿಕ್ಕೆ 2,000 ರೂಪಾಯಿ ನಗದು ಪರಿಹಾರ ಸಿಗುತ್ತೆ. ಇವೆಲ್ಲವೂ ಕೂಡ ಸರ್ಕಾರದ ವಸತಿ ವ್ಯವಸ್ಥೆಯನ್ನ ಅಂದ್ರೆ ತಕ್ಷಣದಲ್ಲಿ ಪರಿಹಾರ ಕೇಂದ್ರಗಳು, ಗಂಜಿ ಕೇಂದ್ರಗಳು, ಕೋಶಾಲಯಗಳನ್ನು ನಡೆಸುವ ತಕ್ಷಣದ ಪರಿಹಾರದ ಜೊತೆಗೆ ಅವರ ಮುಂದಿನ ಜೀವನಕ್ಕೆ ಆರ್ಥಿಕವಾಗಿ ಅವಕಾಶವನ್ನು ಮಾಡುವ ಒಂದು ಪ್ರಯತ್ನ. ಬರಪರಿಹಾರದಲ್ಲಿ ಬೆಳೆ ನಾಶ ಅಷ್ಟೇ, ಇಲ್ಲಿ ಬೆಳೆ ನಾಶ ಅಂದಾಗ ಅವರ ಬೆಳೆಯ ಒಟ್ಟಾರೆ ಒಂದು ಪ್ರಮಾಣದ ನಾಶ ಏನು ಅಂತ ಆಗಲೇ ಹೇಳಿದ್ದೀನಿ. ಪ್ರತಿ ಹೆಕ್ಟರ್ಗೆ ಕುಷ್ಕಿ ಭೂಮಿಗೆ 6,800 ರೂಪಾಯಿ, ತರಿ ಭೂಮಿಗೆ 13,500 ರೂಪಾಯಿ, ತೋಟದ ಬೆಳೆ ಅಂದ್ರೆ ಬಾಗಾಯಿತು ಭೂಮಿ ಆದರೆ 18,000 ರೂಪಾಯಿಗಳನ್ನ ಬೆಳೆ ನಾಶವಾದಲ್ಲಿ ಅವರಿಗೆ ಕೊಡುವಂತದ್ದು. ಕೃಷಿಕರ ಪೂರ್ತಿ ಜಮೀನು ನಾಶ ಆದಾಗಲಿ ಮತ್ತೆ ಆ ಜಮೀನನ್ನ ಸಾಗುವಳಿಗೆ ಒಳಪಡಿಸಲಿಕ್ಕಾಗಿ 12,200 ರೂಪಾಯಿ ಪ್ರತಿ ಹೆಕ್ಟರ್ಗೆ, ನೀರಿನ ಒಂದು ಆಶ್ರಯದ ತರಿ ಭೂಮಿಯಾದಲ್ಲಿ 37,500 ರೂಪಾಯಿಯನ್ನ ಪರಿಹಾರ ಕೊಡ್ತಾರೆ. ಮತ್ತೆ ಬೆಳೆ ನಾಶಕ್ಕೆ ಕೃಷಿ ಭೂಮಿ, ತೋಟಗಾರಿಕೆ ಬೆಳೆಗಳಲ್ಲಾದರೆ ಅಥವಾ ವಾರ್ಷಿಕ ತೋಟದ ಬೆಳೆಗಳಾದರೆ ಪ್ರತಿ ಕುಷ್ಕಿ ಭೂಮಿಯ ಹೆಕ್ಟರ್ ಒಂದಕ್ಕೆ 6,800, ತರಿ ಭೂಮಿಯಾದರೆ 13,500. ಕನಿಷ್ಠ ಪ್ರಮಾಣ, ಅದು ಎಕರೆ ವಿಸ್ತೀರ್ಣ ಎಷ್ಟೇ ಇರಲಿ, ಪ್ರತಿಯೊಬ್ಬ ಕೃಷಿಕರಿಗೆ ಕನಿಷ್ಠ 1,000 ರೂಪಾಯಿ ಪರಿಹಾರ ಸಿಗುತ್ತೆ. ಇಲ್ಲ, ಬರ ಅನ್ನೋದನ್ನ ಘೋಷಣೆ ಯಾರು ಮಾಡಬೇಕು ಸರ್? ಇದು ಆಯಾ ಬರ ಪರಿಸ್ಥಿತಿಗೆ ಅನುಗುಣವಾಗಿ ಬರದ ಒಂದು ವ್ಯಾಪ್ತಿ ಏನಿದೆ ಅನ್ನೋದು ಅಲ್ಲಿ ಬರುವ ಬೆಳೆಯ ಇಳುವರಿಯ ಪ್ರಮಾಣದ ಆಧಾರವಾಗಿ. ಸೊ ಆಗಿಂದಾಗೆ ಪ್ರತಿ ಗ್ರಾಮದಲ್ಲಿ ಪ್ರತಿ ವರ್ಷ ಬೆಳೆ ಕಟಾವು ಪ್ರಯೋಗ ಅಂತ ಮಾಡ್ತಾರೆ. ಅಂದ್ರೆ ಸಾಮಾನ್ಯವಾಗಿ ಗ್ರಾಮದ ಕೆಲವು ಆಯ್ದ ಸರ್ವೆ ನಂಬರಲ್ಲಿ ಆ ವರ್ಷದಲ್ಲಿ ಎಷ್ಟು ಬೆಳೆ ಇಳುವರಿ ಬರಬಹುದು ಅಂತ ತೀರ್ಮಾನ ಮಾಡಿ ಶೇಕಡ 50ಕ್ಕಿಂತ ಕಡಿಮೆ ಇಳುವರಿ ಪ್ರಮಾಣ, ಸಾಮಾನ್ಯ ಇಳುವರಿಗಿಂತ ಇಲ್ಲಿ ಕಮ್ಮಿ ಇದ್ರೆ ಅದು ಬರ ಅಥವಾ ಬರ ಘೋಷಿತ ಪ್ರದೇಶ ಅಥವಾ ತಾಲೂಕುಗಳು ಅಂತ ರಾಜ್ಯ ಸರ್ಕಾರಗಳು ಘೋಷಣೆ ಮಾಡುತ್ತೆ. ಮತ್ತೆ ರಾಜ್ಯ ಸರ್ಕಾರದ ಒಂದು ನಿರ್ಧಾರವನ್ನ ತೀರ್ಮಾನ ಮಾಡಿ ಕೇಂದ್ರ ಸರ್ಕಾರದ ಆರ್ಥಿಕ ನೆರವು ಇದೆಲ್ಲ ಕೊಡಲಿಕ್ಕೆ ಸಾಮಾನ್ಯವಾಗಿ ಗೊತ್ತಿದೆ. ಕೇಂದ್ರದ ಕೆಲವು ಸಮೀಕ್ಷಾ ತಂಡಗಳು ರಾಜ್ಯಗಳಿಗೆ ಭೇಟಿ ನೀಡಿ ಆಯ್ದ ಜಿಲ್ಲೆಗಳಲ್ಲಿ ಈ ಬರದ ತೀವ್ರತೆ ಹೇಗಿದೆ ಅನ್ನೋದನ್ನ ವೀಕ್ಷಣೆ ಮಾಡಿ ಅಂಕಿಅಂಶಗಳನ್ನು ಸಂಗ್ರಹಿಸಿ ಆ ವರ್ಷದಲ್ಲಿ ಅಲ್ಲಿ ಬಿದ್ದಂತ ಮಳೆಯ ಪ್ರಮಾಣ ಏನು, ಆ ಮಳೆಯನ್ನ ಆಶ್ರಯಿಸಿ ಎಷ್ಟು ವಿಸ್ತೀರ್ಣದಲ್ಲಿ ಉಳುಮೆ ಮಾಡಿದರೆ ಬೆಳೆಯನ್ನು ಬಿತ್ತಿದರೆ, ಮತ್ತೆ ಆ ವರ್ಷದ ಇಳುವರಿಯ ಒಂದು ಸಮೀಕ್ಷೆ ಪ್ರಕಾರ ಎಷ್ಟು ಪ್ರಮಾಣದ ಇಳುವರಿ ನಷ್ಟ ಆಗಿದೆ, ಇವೆಲ್ಲ ಅಂಶಗಳನ್ನು ಗಮನಿಸಿಕೊಂಡು ಬರದ ತೀವ್ರತೆಯನ್ನು ಆಧರಿಸಿ ಆರ್ಥಿಕ ನೆರವನ್ನು ಘೋಷಣೆ ಮಾಡ್ತಾರೆ. ಬರ ಅಂತ ಹೇಳಿ ಘೋಷಣೆ ಆದಂತಹ ಪ್ರದೇಶಗಳಲ್ಲಿ ರೈತರು ಏನಾದರೂ ಬ್ಯಾಂಕ್ಗಳಿಂದ ಸಾಲ ಮಾಡಿದ್ರೆ ಏನಾದರೂ ವಿಶೇಷವಾದ ರಿಯಾಯಿತಿ? ಪ್ರಾರಂಭದ ಹಂತದಲ್ಲಿ ಆ ವರ್ಷದಲ್ಲಿ ಅಲ್ಪಾವಧಿಯ ಸಾಲ ಅಂತ ಹೇಳಿ ಸಾಲವನ್ನ 1 ವರ್ಷಕ್ಕೆ ಅವರು ಮತ್ತೆ ಮರುಪಾವತಿ ಮಾಡಬೇಕು ಅನ್ನೋದಿದ್ರೆ ಸರ್ಕಾರ ಘೋಷಣೆ ಮಾಡುತ್ತೆ ಅಲ್ಪಾವಧಿ ಸಾಲವನ್ನ ಮಧ್ಯಮಾವಧಿ ಅಥವಾ ದೀರ್ಘಾವಧಿ, ಅಂದ್ರೆ ತಕ್ಷಣದಲ್ಲಿ 1 ವರ್ಷಕ್ಕೆ ಅವರು ತಿಳುವಳಿ ಮಾಡಬೇಕು ಅನ್ನೋದನ್ನ ಅವಧಿಯನ್ನ ವಿಸ್ತರಿಸಿ ಮುಂದಿನ ವರ್ಷದಲ್ಲಿ ಅಥವಾ ಮುಂದಿನ 3-4 ವರ್ಷಗಳಲ್ಲಿ ದೀರ್ಘಾವಧಿಯಲ್ಲಿ ಅದನ್ನ ಮರುಪಾವತಿ ಮಾಡಬಹುದು ಅಂತ. ತೀವ್ರವಾಗಿ ಬರದ ಒಂದು ತೀವ್ರತೆ ಇದ್ದು ಅಲ್ಲಿ ರೈತರು ಜಮೀನಿನ ಬೆಳೆಗಾಗಿ ಪಡೆದ ಸಾಲವನ್ನ ಸರ್ಕಾರ ಸಾಲ ಮನ್ನಾ ಮಾಡುವ ಒಂದು ಪ್ರಯತ್ನವನ್ನು ಮಾಡುತ್ತೆ. ಅದರ ಜೊತೆಗೆ ಆ ವರ್ಷದಲ್ಲಿ ಬೆಳೆಯ ಒಂದು ಇಳುವರಿ ಇಲ್ಲ ಅನ್ನೋದಾದ್ರೆ ಸರ್ಕಾರ ಆ ರೈತರಿಗೆ ಭೂ ಕಂದಾಯ ಮತ್ತು ಏನು ಸರ್ಕಾರದ ತೆರಿಗೆಯನ್ನು ಕಟ್ಟಬೇಕು, ಅದರಿಂದಲೂ ಮನ್ನಾ ಮಾಡಿ ಸರ್ಕಾರಕ್ಕೆ ಅವರು ಕಟ್ಟುವ ತೆರಿಗೆಯಿಂದ ವಿನಾಯಿತಿ ಕೊಡುತ್ತೆ. ಇದು ತಕ್ಷಣದಲ್ಲಿ ಸರ್ಕಾರ ಬರದ ಪರಿಸ್ಥಿತಿಗೆ ಅನುಗುಣವಾಗಿ ರೈತರಿಗೆ ಕೊಡುವ ಒಂದು ನೆರವು ಯೋಜನೆ. ಕಂದಾಯದ ಮನ್ನಾ, ಸಾಲವನ್ನ ಅಲ್ಪಾವಧಿ, ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಅಂತ ಹೇಳಿ ವಿಸ್ತೀರ್ಣ ಮಾಡೋದು, ಅದರ ಜೊತೆಗೆ ತೀವ್ರತೆಯ ಒಂದು ಪರಿಸ್ಥಿತಿಯನ್ನು ಗಮನಿಸಿ ಸಾಲ ಮನ್ನಾ ಮಾಡುವ ಅವಕಾಶವನ್ನು ಕೂಡ. ಮಾನವ ನಿರ್ಮಿತ ವಿಕೋಪಗಳು ಅಂತ ಹೇಳಿದ್ರಿ, ಈ ಬೆಂಕಿ ಆಗ್ಬಹುದು, ಬೆಂಕಿ ಬಿದ್ದು ಹಾನಿ ಆಗ್ಬಹುದು, ಅಥವಾ ತಾವೇ ಹೇಳಿದ ಹಾಗೆ ಬೇರೆ ಮಾನವ ಕೃತ್ಯದಿಂದ ಸಮಸ್ಯೆ ಉಂಟಾಗಬಹುದು, ಇಂತಹ ಸಂದರ್ಭದಲ್ಲಿ ಅಪಘಾತಗಳು ಅಂತಾನು ಕೂಡ ಸೇರಿಸಿದ್ರಿ. ಕೈ ಮೀರಿದ ಸಂದರ್ಭಗಳಲ್ಲಿ ಈಗ ಅಗ್ನಿಯ ಆಕಸ್ಮಿಕಗಳಲ್ಲೂ ಕೂಡ ಅಗ್ನಿಯ ಆಕಸ್ಮಿಕವಾಗಿ ಸಂತ್ರಸ್ತರಿಗೆ ಸರ್ಕಾರ ನಗದು ಪರಿಹಾರ ಕೊಡುವ ಯೋಜನೆ ಮುಂಚೆ ಇತ್ತು. ಬಟ್ ಅದನ್ನ ತಕ್ಷಣದ ಅವಧಿಗೆ ಅದನ್ನ ಮುಂದೂಡಲಾಗಿದೆ. ಮತ್ತೆ ನೀವು ಹೇಳಿದಂಗೆ ರಸ್ತೆ ಅಪಘಾತಗಳಲ್ಲಿ ತೀವ್ರವಾಗಿ ನೊಂದವರು ಅವರ ಚಿಕಿತ್ಸಾ ಒಂದು ವೆಚ್ಚಗಳು ಸರ್ಕಾರ ಭರಿಸುತ್ತೆ. ಕುಟುಂಬದ ವ್ಯಕ್ತಿ ಮರಣ ಹೊಂದಿದ್ರೆ ಅವರಿಗೆ ನಗದು ಪರಿಹಾರಗಳನ್ನು ಕೊಡುತ್ತೆ. ಅದರ ಜೊತೆಗೆ ಸಾರಿಗೆ ಸಂಸ್ಥೆಗಳಲ್ಲಿ ಅಪಘಾತಕ್ಕಿಟ್ಟು ಅಂದ್ರೆ ಸಾರ್ವಜನಿಕ ಸಾರಿಗೆ, ನಗರದ ಸಾರಿಗೆ ಇರಬಹುದು ಅಥವಾ ರಾಜ್ಯ ರಸ್ತೆ ಸಾರಿಗೆ ವ್ಯವಸ್ಥೆಯಲ್ಲಿ ಪ್ರಯಾಣ ಮಾಡುವ ಪ್ರಯಾಣಿಕರಿಗೆ ವಿಮೆ ಸೌಲಭ್ಯಗಳು ಕೂಡ ಇರುತ್ತೆ. ಅಪಘಾತಗಳಿಂದ ನೊಂದವರಿಗೆ, ಪ್ರಾಣಹಾನಿಯಾದವರಿಗೆ ಸಾರಿಗೆ ಸಂಸ್ಥೆಯಿಂದಲೂ ಕೂಡ ವಿಮಾ ನೆರವು ಅಥವಾ ಇನ್ಶೂರೆನ್ಸ್ ಫಂಡ್ ಅನ್ನ ನಗದು ಪರಿಹಾರ ರೂಪದಲ್ಲಿ ಕೊಡ್ತಾರೆ. ಸೊ ತೀವ್ರತೆಯನ್ನು ಹೇಳಿ ಸರ್ಕಾರವು ಕೂಡ ಅಲ್ಲಿ ಪ್ರಾಣ ಕಳೆದುಕೊಂಡ ವ್ಯಕ್ತಿಗೆ ನಗದು ಪರಿಹಾರವನ್ನು ಘೋಷಣೆ ಮಾಡುತ್ತೆ. ಸಾಮಾನ್ಯವಾಗಿ ಮುಂಗಾರು ಹಂಗಾಮ್ ಬಂತು ಅಂದ್ರೆ ಸಿಡಿಲಿನ ಪ್ರಕೋಪ ತುಂಬಾನೇ ಜಾಸ್ತಿ. ಪ್ರತಿ ಬಾರಿನೂ ಕೂಡ ಸಿಡಿಲಿನಿಂದ ಜಾನುವಾರುಗಳು ಸಾವನ್ನಪ್ಪತಾನೆ ಇರ್ತಾರೆ. ಜನ ಸಾಮಾನ್ಯವಾಗಿ ಕೇಳ್ತಾರೆ ಹಂಗಾದಾಗ ಏನ್ ಮಾಡ್ಬೇಕು ಸ್ವಾಮಿ ನಾವು ಅಂತ. ಏನ್ ಮಾಡ್ಬೇಕು ಸರ್? ಇದು ವಿಶೇಷವಾಗಿ ಪ್ರತಿ ಒಂದು ಮಳೆಗಾಲದ ಪ್ರಾರಂಭದಲ್ಲಿ ಕೊಡುವ ಒಂದು ಸಾಮಾನ್ಯ ಸೂಚನೆಗಳು. ಮಳೆಗಾಲದ ಮೊದಲ ಒಂದೆರಡು ಮಳೆಗಳಲ್ಲಿ ಸಿಡಿಲಿನ ಅಬ್ಬರ ಜಾಸ್ತಿ. ಸೊ ಅಲ್ಲಿ ಮಳೆಯ ಒಂದು ಮುನ್ಸೂಚನೆಯನ್ನ ಕಂಡ ಪ್ರಾರಂಭದಲ್ಲೇ ಯಾವುದೇ ಕಾರಣಕ್ಕೂ ಮರಗಳ ಬಳಿ, ಈ ವಿದ್ಯುತ್ ಕಂಬಗಳ ಬಳಿ ಅಥವಾ ಈ ಲೋಹದ ಮೇಲ್ಛಾವಣಿ ಹೊಂದಿರುವ ಯಾವುದೇ ಪ್ರದೇಶದಲ್ಲಿ ಮಳೆಯಿಂದ ಆಶ್ರಯ ಪಡೆಯಲಿಕ್ಕೆ ಖಂಡಿತವಾಗಿ ಅಲ್ಲಿ ರಕ್ಷಣೆ ಪಡೆಯಬಾರದು. ನೇರವಾಗಿ ಆ ಒಂದು ಸಿಡಿಲಿನ ವಿದ್ಯುತ್ ಕಾಂತಿಗಳು ಆ ಲೋಹಗಳಿಗೆ ಮತ್ತು ಮರಗಳಿಗೆ ತಕ್ಷಣದಲ್ಲಿ ಸಂಪರ್ಕ ಬೆಳೆಸಿ ಅಲ್ಲಿ ಯಾರು ಮನುಷ್ಯ ಅಥವಾ ಪ್ರಾಣಿಗಳಿರುತ್ತೆ ಅದರಿಂದ ತಕ್ಷಣಕ್ಕೆ ಆ ವಿದ್ಯುತ್ ಸಂಪರ್ಕದಿಂದ ಪ್ರಾಣಿಹಾನಿಯಾಗುತ್ತೆ. ಸೊ ಮುಂಜಾಗ್ರತೆ ಕ್ರಮವಾಗಿ ಮುಂಗಾರಿನ ಪ್ರಾರಂಭದಲ್ಲಿ ಅಥವಾ ಪ್ರೀ ಮಾನ್ಸೂನ್ ಹಿಂಗಾರಿನ ಒಂದು ಸಂದರ್ಭದಲ್ಲೂ ಕೂಡ ಪ್ರಾರಂಭದ ಕೆಲವು ದಿನಗಳಲ್ಲಿ ಆ ಮಳೆಯ ಪ್ರಮಾಣಕ್ಕಿಂತ ಸಿಡಿಲು ಮತ್ತು ಗುಡುಗಿನ ಅಬ್ಬರ ಜಾಸ್ತಿ ಇರೋದ್ರಿಂದ ತಕ್ಷಣದಲ್ಲಿ ಮನೆಯ ಒಳಭಾಗ ಇರಬೇಕು. ಯಾವುದೇ ಕಾರಣಕ್ಕೂ ಮಳೆಯ ಸಂದರ್ಭದಲ್ಲಿ ಮನೆಯಿಂದ ಹೊರಗೆ ಬರಬಾರದು. ಸೊ ಆ ಸಂದರ್ಭದಲ್ಲಿ ಆ ಸಿಡಿಲಿನ ಆಕರ್ಷಣೆ ಜಾಸ್ತಿಯಾಗಿ ಸಿಡಿಲು ಬಂದಾಗ ಅದರ ತೀವ್ರತೆ ನೇರವಾಗಿ ಪ್ರಾಣಹಾನಿ ಪರಿಹಾರಕ್ಕೆ ಯಾರತ್ರ ಹೋಗಬೇಕು ಅಂತ. ಈಗ ನಾನು ಪ್ರಾರಂಭದಲ್ಲಿ ಹೇಳಿದೆ ನಿಮಗೆ ಪ್ರಾಣಹಾನಿಗೆ 400,000 ಪರಿಹಾರ. ಅದು ಪ್ರಾಕೃತಿಕ ವಿಕೋಪ ಅಂದ್ರೆ ಸಿಡಿಲಿನ ಒಂದು ತೀವ್ರತೆಯಿಂದ ಪ್ರಾಣಹಾನಿ ಆದವರಿಗೂ ಕೂಡ ತಕ್ಷಣದಲ್ಲಿ 400,000 ಪರಿಹಾರ. ಜಾನುವಾರುಗಳು ಸತ್ತೋದ್ರೆ? ಜಾನುವಾರುಗಳು ಸತ್ತು ಹೋಗ್ತವೆ, ದನಗಳು ಸತ್ತು ಹೋಗ್ತವೆ. ಅದೇ ಹೇಳುದಲ್ಲ, ಇಲ್ಲಿ ನಾವು ಹೇಳುದಲ್ಲ ಪ್ರಾಣಿಗಳನ್ನು ಕೂಡ ಹೇಳಿ. ಹಸು, ಎಮ್ಮೆ ಅಥವಾ ಹಾಲು ಕೊಡುವ ಪ್ರಾಣಿಗಳಾದ್ರೆ 30,000 ಪರಿಹಾರ. ಕುರಿ ಅಥವಾ ಮೇಕೆಗಳು ಮೂರು ಘಟಕಗಳಿಗೆ ಅನುಸಾರವಾಗಿ 3,000 ಪರಿಹಾರವನ್ನ, ಸಾಕು ಪ್ರಾಣಿಗಳಾದ್ರೆ 25,000 ಅಥವಾ 16,000 ಪರಿಹಾರವನ್ನ, ಪಶುಸಂಗೋಪನೆ ಇಲಾಖೆಯ ಒಂದು ದೃಢೀಕರಣದೊಂದಿಗೆ ನಗದು ಪರಿಹಾರವನ್ನ ಪಡೆಯಲಿಕ್ಕೆ ಅವಕಾಶ ಇದೆ. ಈ ಎಲ್ಲಾ ಪರಿಹಾರಗಳು ರೆವಿನ್ಯೂ ಇಲಾಖೆ ಕಂದಾಯ ಇಲಾಖೆಯ ಮೂಲಕ ಜನಕ್ಕೆ ಕಂದಾಯ ಇಲಾಖೆಯಿಂದ. ಇದು ಸಾಮಾನ್ಯ ಆಡಳಿತ ವ್ಯವಸ್ಥೆಗೆ ಒಳಪಡುವ ಮೂಲ ಇಲಾಖೆ. ಇದರಲ್ಲಿ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಮೀನುಗಾರಿಕೆ ಇಲಾಖೆ, ಪಶುಸಂಗೋಪನೆ ಎಲ್ಲ ಇಲಾಖೆಗಳ ಒಂದು ಸಹಭಾಗಿತ್ವ ಇದೆ. ಸೊ ಆ ಒಂದು ಪಶುಸಂಗೋಪನೆಯಲ್ಲಿ ಜಾನುವಾರುಗಳ ಒಂದು ನಾಶ, ತೋಟಗಾರಿಕೆ ಬೆಳೆಗಳ ನಾಶ, ಕೃಷಿ ಬೆಳೆಗಳ ನಾಶ ಇವೆಲ್ಲ ಅಂದಾಜು ಮಾಡಲಿಕ್ಕೆ ಈ ಇಲಾಖೆಗಳ ಒಂದು ಸಹಯೋಗ. ಇಲಾಖೆ ಪ್ರತಿನಿಧಿ ಅಂದ್ರೆ ಹಳ್ಳಿನಲ್ಲಿ ಮಟ್ಟ ಗ್ರಾಮ ಲೆಕ್ಕಿಗರ ಅಲ್ವಾ, ಅವರನ್ನೇ ಸಂಪರ್ಕ ಮಾಡಬೇಕು. ಅವರನ್ನೇ ಸಂಪರ್ಕ ಜನ ಮಾಡದೇ ಇದ್ರು ಗ್ರಾಮ ಲೆಕ್ಕಿಗರ ಪ್ರಮುಖ ಜವಾಬ್ದಾರಿ. ಈ ಒಂದು ಸಂದರ್ಭಗಳಲ್ಲಿ ನೈಸರ್ಗಿಕ ವಿಕೋಪಗಳಿರ್ಬೋದು, ಮಾನವ ನಿರ್ಮಿತ ವಿಕೋಪಗಳಿರ್ಬೋದು, ತಕ್ಷಣದಲ್ಲಿ ಆ ಒಂದು ಗ್ರಾಮದಲ್ಲಿ ಉಂಟಾದ ಒಂದು ಕ್ಷೋಭೆ, ಅಶಾಂತಿ, ನಷ್ಟ, ಪ್ರಾಣಹಾನಿ, ಬೆಳೆಹಾನಿ ಇವೆಲ್ಲವನ್ನ ತಕ್ಷಣದಲ್ಲಿ ಸಮೀಕ್ಷೆ ಮಾಡಿ ಸರ್ಕಾರದ ಹಂತಕ್ಕೆ ತಹಸೀಲ್ದಾರ್ ಮೂಲಕ, ಜಿಲ್ಲಾಧಿಕಾರಿಗಳ ಮೂಲಕ ವರದಿಯನ್ನು ಕೊಡಬೇಕು. ಈ ವರದಿಯನ್ನು ಆಶ್ರಯಿಸಿ ಸರ್ಕಾರ ತಕ್ಷಣದಲ್ಲಿ ಪರಿಹಾರ ಕ್ರಮಗಳನ್ನು ಮಾಡುತ್ತೆ. ಈ ಸಂದರ್ಭವನ್ನ ಅವರು ಸರಿಯಾಗಿ ಮಾಡದೇ ಇದ್ದಾಗ ನೇರವಾಗಿ ಸಂತ್ರಸ್ತರು ತಹಸೀಲ್ದಾರ್ ಮೂಲಕ ಮನವಿಯನ್ನು ಸಲ್ಲಿಸಬೇಕಾಗುತ್ತೆ. ಇದು ಸಣ್ಣ ಪುಟ್ಟ ಸಂದರ್ಭದಲ್ಲಿ ಗ್ರಾಮ ಲೆಕ್ಕಿಗರು ಗಮನಿಸದೆ ವರದಿ ಮಾಡದೆ ಅವರ ಒಂದು ಕರ್ತವ್ಯ ಲೋಪದಿಂದ ಆಗಬಹುದು. ಬಟ್ ಕಡ್ಡಾಯವಾಗಿ ಇವರು ಗ್ರಾಮಗಳಲ್ಲಿ ಹಾಜರಿದ್ದು ಸ್ವತಃ ತಾವೇ ಇದನ್ನ ಸರ್ಕಾರದ ಮೂಲಕ ವರದಿಯನ್ನು ಸಲ್ಲಿಸಬೇಕು. ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ.